ವಾರ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ನಳ ದಮಯಂತಿ. ಭಾಗವತರು ನಂದಳಿಕೆ ಪ್ರವೀಣ್ ಕುಮಾರ್ ರಾವ್. ಮದ್ದಳೆ ಶ್ರೀ ರತ್ನಾಕರ ಆಚಾರ್ಯ ಸಂತೆಕಟ್ಟೆ. ಚಂಡೆ ಶ್ರೀ ಗಣೇಶ್ ಶೆಣೈ ಶಿವಪುರ. ಶ್ರುತಿ ಶ್ರೀ ಗುರುಪ್ರಸಾದ್ ಭಟ್ ಕಡೈಕಾರ್. ಕೇಳಿ ನಳದಮಯಂತಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಶ್ರೀ ಗುರುಗಣಾಧಿಪತಯೇ ನಮಃ. ಭೂಷಣನ ಸುಕುಮಾರ ಗಜವದಾನನ ಚರಣ ಕಮಲಗೆ ಆರತಿ ಎತ್ತಿರೇನ್, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದವಾಗಿ ಗಣಪಾಗೆ ಒಂದೇ ನಾನ್ ಕುಳ್ಳೀರೆ ಮುದದಿಂದ ಒಂದೇ ನಾನ್ ಕುಳ್ಳೀರೆ ಮುದದಿಂದ ಜಗ ನಿಲ್ಲದೆ ಜಗ ದಿಂದ ಬರುದೀರಿ ನೋಡಿದ ನವನಾನಂದೋ ನಿಲ್ಲದೆ ಜಗ ದಿಂದ ಬರುದೀರಿ ನೋಡಿದ ನವನಾನಂದೋ ಮುಂದೆ ಪೊಗಳುವ ಗಾಯಕರು ವಾದ್ಯ ಸಂಗೀತ ಹೊಂದಿರ್ದ ಬಾವುಗಳು ಜೈತ ಅರರೆ ಹಸಿವಿಂದ ಹಸಗಟ್ಟ ನೆನುತ ಅರರೆ ಹಸಿವಿಂದ ಹಸಗೆಡ್ಡೆ ನೆನುತಾಗ ತ್ವರಿತ ದ್ಯೂತ ತಂದ ಪಾತ್ರೆಯಲಿ ತಂಡುಲವ ತ್ವರಿತ ದ್ಯೂತ ತಂದ ಪಾತ್ರೆಯಲಿ ತಂಡುಲವ ಇರದೆ ಹಾಗುದ ಪೂರ್ಣ ದೃಷ್ಟಿಯೂ ಇರದೆ ಹಾಗುದ ಪೂರ್ಣ ದೃಷ್ಟಿಯೂ ತಡವರಿಸಿ ಭರಿತ ಪಾಗಗಳಾದವು. ಪೂರ್ಣ ದೃಷ್ಟಿಯು ತಡವರಿಸೆ ಭರಿತ ಪಾಗಗಳಾದು. ಧರಣಿಪನನೆಬ್ಬಿಸುತ ವರಭೋಜನಂ ಗೈಸೇ ಧರಣಿಪನನೆಬ್ಬಿಸುತ ವರಭೋಜನಂ ಗೈಸೇ ಹರುಷದೊಳು ರುಚಿಕರಕ್ಕೆ ಮೆಚ್ಚಿ ಹರುಷದೊಳು ರುಚಿಕರಕ್ಕೆ ಮೆಚ್ಚಿ ಬಾಹುಕಗೆಂದ ಪರಮಾಪ್ತ ನೀನೆಂದು ಬಾಹುಕಗೆಂದ ಪರಮಾತ್ಮ ನೀನೆಂದು ಪೃಥ್ವಿದೇವನೋ ಅಖಿಲ ರಾಜವಾ ಪೃಥ್ವಿದೇವನೋ ಅಖಿಲ ರಾಜವಾ ಸುತ್ತಿದಣಿಯಲೋ ಚದುರೆ ಸಿಕ್ಕದಾದಳು ಸುತ್ತಿದಣಿಯಲೋ ಚದುರೆ ಸಿಕ್ಕದಾದಳೋ ಚಿತ್ತದೊಳಗೆ ತಾಳುತ್ತದು ಗುಡವ ಚಿತ್ತದೊಳಗೆ ತಾಳುತ್ತದು ಗುಡವ ಮತ್ತೆ ಹೊಕ್ಕನೋ ಚೈತ್ಯ ನಗರವ ಮತ್ತೆ ಹೊಕ್ಕನೋ ಚೈತ್ಯ ನಗರವ ಚಿತ್ತದೊಳಗೆ ತಾಳುತ್ತದು ಗುಡವ ಮತ್ತೆ ಒಕ್ಕನು ಚೈತ್ಯ ನಗರವ ಪರದೇಶಿ ಅಲ್ಲಿವಳು ಪರದೇಶಿ ಅಲ್ಲಿವಳು ನಿನಗೆ ಅಕ್ಕನ ಮಗಳು ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ಪರಮ ಮಂಗಲೆಯಾದ ದಮಯಂತಿ ಪರಮ ಮಂಗಲೆಯಾದ ದಮಯಂತಿ ನೋಡಿನಲು ಉರುತರದ ಸಂತಾಪವಿತ್ತು ಉರುತರದ ಸಂತಾಪವಿತ್ತು ಬಂದ ಕ್ಷಣ ಬರದಿ ತರಳೆಯ ನುಡಿಸಲು ಉರುತರದ ಸಂತಾಪವಿತ್ತು ಬಂದಾಕ್ಷಣ ಬರದಿ ತರಳೆಯ ನುಡಿಸಲು ಪರದೇಶಿಯಲ್ಲಿವಳು ಆ ಬರಿದೆಯು ಮಳಿಸದಿರಿ ಬರಿದೆಯು ಮಳಿಸದಿರಿ ಭೇದವನಿರಿಸಿ ಮಾತಾಡುವಿರಿ ಭೇದವನಿರಿಸಿ ಮಾತಾಡುವಿರಿ ಮರೆಯಾದೆಯ ತವರ್ ಮನೆಯಲ್ಲಿ ಮಕ್ಕಳು ಮರೆಯಾದೆಯ ತವರ್ ಮನೆಯಲ್ಲಿ ಮಕ್ಕಳು ವಿರಜಿಸಿ ಕೆಲಸವ ಕೊರತೆಯನ್ನು ಸುರಿ ಮರಿಯಾದೆಯ ತವರ್ ಮನೆಯಲ್ಲಿ ಮಕ್ಕಳು ವಿರಜಿಸಿ ಕೆಲಸವ ಕೊರತೆಯನ್ನು ಸಿರಿ ಕಡುಮುದ್ದು ಮಗಳೇ ನೀ ದುಗುಡಗೊಳ್ಳಲು ಬೇಡು ಕಡುಮುದ್ದು ಮಗಳೇ ನೀ ದುಗುಡಗೊಳ್ಳಲು ಬೇಡು ಪೊಡವಿ ಮೂರರೊಳಿನ್ನ ರಮಣ ಪೊಡವಿ ಮೂರರೊಳಿನ್ನ ರಮಣ ಅಡಗಿಕೊಂಡಿದ್ದರು ಹುಡುಕಿಸಿ ಕೊಡುವೆನು ಹುಡುಗಿಕೊಂಡಿದ್ದರು ಹುಡುಕಿಸುವೆನು ಎಂದು ತೊಡೆದರು ಕಣ್ಣ ಜಲವ ಅಡಗಿಸಿಕೊಂಡಿದ್ದ ಹುಡುಕಿಸುವೆನು ಎಂದು ತೊಡೆದರು ಕಣ್ಣ ಜಲವನು ಚದುರನಳನು ತ್ರಿಭುವನ ದೋಳಿಲ್ಲ ಚದುರನಳನು ತ್ರಿಭುವನ ದೋಳಿಲ್ಲದರಿಂದ ಬದಲಾಗಿ ದಮಯಂತಿಗೆ ಬದಲಾಗಿ ದಮಯಂತಿಗೆ ಮುದದಿ ಸ್ವಯಂವರ ಮಾಡ್ಬೇನು ದಯವಿಟ್ಟೋ ಮುದದಿ ಸ್ವಯಂವರ ಮಾಡ್ಬೇನು ದಯವಿಟ್ಟು ಒದಗಿ ನೀವು ಬಹುದಿಲ್ಲಿಗೆ ಮುದದಿ ಸ್ವಯಂವರ ಮಾಡ್ಬೇನೋದಯವಿಟ್ಟು ಒದಗಿ ನೀ ಬಹುದಿಲ್ಲಿಗೆ ಚದುರನಳನು ತ್ರಿಭುವನದೊಳ್ಳಿಲ್ಲದರಿಂದ ಬದಲಾಗಿ ದಮಯಂತಿಗೆ ಅದರಿಂದ ಬದಲಾಗಿ ದಮಯಂತಿಗೆ ಏನು ತಲಿ ಪರಿಯಿಂದ ವಾಜಿಸೇ ಏನು ತಲಿ ಬರಿಯಿಂದ ವಾಜಿಸಿ ಜನಪಲಾಲಿಸುತ್ತಾಗ ಮನದುಳು ಜನಪಲಾಲಿಸುತ್ತಾಗ ಮನದೊಳು ಕನಲಿಸ್ ಗನಸಬೆ ನೋಡುದೆಂದನು ಕಿನಿಸಿನಿಂದ ಕನಲಿ ಗನಸಬೆ ನೋಡುದೆಂದನು ಕಿನಿಸಿನಿಂದ ವಸನವು ತಪ್ಪಿ ಬೋದುದೆನೆ ವಸನವು ತಪ್ಪಿ ಬೋದುದೆನೆ ದೊರಗದಿನ್ನದು ನಿನಗೆ ಅರುವತ್ತೆರಡು ಯೋಜನ ಹಿಂದೆಯುಳಿದುದು ದೊರಗದಿನ್ನದು ನಿನಗೆ ಅರುವತ್ತೆರಡು ಯೋಜನ ಹಿಂದೆಯುಳಿದುದು ಮರೆಯ ಮಾತನಲು ಮರೆಯ ಮಾತೇನೆನಲು ಮನದಲ್ಲಿ ಬೆಚ್ಚಿ ಬೆರಗಾಗಿಯೇ ಮರೆಯ ಮಾತೇನೆನಲು ಮನದಲ್ಲಿ ಬೆಚ್ಚಿ ಬೆರಗಾಗಿ ಬಾಳದೈನ್ಯ ದಿಂದ ನಾನು ಕೇಳಿದರು ಉಳವ ಬಾಳದೈನ್ಯ ದಿಂದ ನಾನು ಕೇಳಿದರು ಒಳವ ನೀನೋ ಬೇಲದೀರ್ದ ಮೇಲೆ ನಿನ್ನ ಕಾಲಿನೆಡೆಯೋಳು ಒಳವ ಬೇಲದೀರ್ದ ಮೇಲೆ ನಿನ್ನ ಕಾಲಿನೆಡೆಯೋಳು ನಾಲಿಗೆಯ ನಿರಿದುಕೊಂಡು ಬೀಳುಗೊಡುವೆ ಪ್ರಾಣವೆಂದು ನಾಲಿಗೆಯ ಇರಿದುಕೊಂಡು ಬೀಳುಗೊಡುವೆ ಪ್ರಾಣವೆಂದು ಬೋಲಲಾಮ ನಿರ್ಧರಿಸಿ ಏಳಲಾಕ್ಷಣ ಬೋಲಲಾಮ ನಿರ್ಧರಿಸಿ ಏಳಲಾಕ್ಷಣ ಇರಲಿ ಅವನಿಂದ ಉದೇನು ಒರೆವೆ ಶನಿಮಿ ಮೋಚನೆಯನು ಇರಲಿ ಅವನಿಂದ ಉದೇನು ಒರೆವೆ ಶನಿಮಿ ಮೋಚನೆಯನು ಪರಮ ಮಂತ್ರ ಜಪಿಸೋವು ಪರಮ ಮಂತ್ರ ಜಪಿಸೋವು ಪರಮ ಮಂತ್ರ ಜಪಿಸು ಎಂದು ಅರುಹಲು ಪದೇಶ ಕೇಳಯ್ಯ ನಾನೆಂಬ ಸೊಲ್ಲು ಕೇಳಯ್ಯ ನಾನೆಂಬ ಸೊಲ್ಲು ನಳನು ಬಂದ ಸಂದೇಹವಿಲ್ಲ ಭೂಮಿ ಪಾಲ ನಳನು ಬಂದ ಸಂದೇಹವಿಲ್ಲ ಆಲೋಚಿಸಿದ ಕಾರ್ಯವೆಲ್ಲ ಆಲೋಚಿಸಿದ ಕಾರ್ಯವೆಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿದಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿದಲ್ಲ ಆಲೋಚಿಸಿದ ಕಾರ್ಯವೆಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿದಲ್ಲ ಲಕ್ಷ್ಮೀ ಲೋಲನ ಕೃಪೆಯಿಂದ ಸರಿಗೂಡಿದಲ್ಲ ನೀನೆ ಕಲಿಸಿದ ನುಡಿಗಳ ನೀನೆ ಕಲಿಸಿದ ಜಾಣ ನುಡಿಗಳ ನೇ ಕವೇರ್ ಪೂದನ್ ತಿರಲಿ ನಿಜಗಳ ಬಹು ಭಾಗ್ಯ ಉಣಿಸಿದೆ ಕಾಣಿಸೈ ಬಹು ಭಾಗ್ಯ ಉಣಿಸಿದೆ ಏನು ದೃಢವೋ ಕಲ್ಮನಕ್ಕೆ ಮೆಚ್ಚಿದೆ ಉಣಿಸಿದೆ ಏನು ದೃಢವೋ ಕಲ್ಮನಕ್ಕೆ ಮೆಚ್ಚಿದೆ ನಿಜಗಳ ಕುಮುದದಳಲೋಚನೆಗೆ ಕಾಮಾದಿ ನಾಯಕಿಗೆ ಕುಮುದದಳಲೋಚನೆಗೆ ಕಾಮಾದಿ ನಾಯಕಿಗೆ ವಿಮಲ ಕೋಮಲ ಗಾತ್ರೆ ಶರ್ವಾಣಿಗೆ ಅಮಿತ ಗುಣ ಸಂಪನ್ನೆ ಅಖಿಲಾಂಡ ನಾಯಕಿಗೆ ತ್ರಿಮಣಿಜದ ಕೋಟಿಗೆ ಜೋರಾಜಿಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರ ಮಂಗಳಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಜ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮಃ ಶ್ರೀ ಗೋವಿಂದಾಯ ನಮಃ ಇದುವರೆಗೆ ನಳದಮಯಂತಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ನಂದಳಿಕೆ ಪ್ರವೀಣ್ ಕುಮಾರ್ ರಾವ್, ಮದ್ದಳೆ ಶ್ರೀ ರತ್ನಾಕರ ಆಚಾರ್ಯ ಸಂತೇಕಟ್ಟೆ,